ಆಕಾಶವಾಣಿ ವಿಜಯಪುರ ಬಿಎಲ್ಡಿ ಡಾಕ್ಟರ್ ಆರೋಗ್ಯ ದಂಗಳ ನೇರ ಫೋನ್ ಇನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಬಿಎಲ್ಡಿ ವಿಶ್ವವಿದ್ಯಾಲಯದ ಡಾಕ್ಟರ್ ಬಿಎಂ ಪಾಟೀಲ್ ವೈದ್ಯಕೀಯ ವಿದ್ಯಾಲಯ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ ವಿಜಯಪುರ. ಬಿಎಲ್ಡಿ ಆಸ್ಪತ್ರೆ ಸಾವಿರ ಹಾಸಿಗೆಗಳುಳ್ಳ ಸುಸಜ್ಜಿತ ಆಸ್ಪತ್ರೆ. ದಿನದ 24 ಗಂಟೆ ತುರ್ತು ಚಿಕಿತ್ಸೆ, ತಜ್ಞ ವೈದ್ಯರಿಂದ ಚಿಕಿತ್ಸೆ, ಎಲ್ಲಾ ಸೌಲಭ್ಯಗಳೊಂದಿಗೆ ವಿವಿಧ ತೀವ್ರ ನಿಗಾ ಘಟಕಗಳು, ಸುಸಜ್ಜಿತ ಆಪರೇಷನ್ ಥಿಯೇಟರ್, ಅತ್ಯಾಧುನಿಕ ನೂತನ ಸಿಟಿ ಸ್ಕ್ಯಾನ್ ಹಾಗೂ ಎಂಆರ್ಐ ಸೇವಾ ಸೌಲಭ್ಯಗಳು ಲಭ್ಯ. ಡಾಕ್ಟರ್ ಬಿಎಂ ಪಾಟೀಲ್ ಅವರ ಬಿಎಲ್ಡಿಇ ಆಸ್ಪತ್ರೆ ವಿಜಯಪುರ ಸದಾ ನಿಮ್ಮ ಆರೋಗ್ಯವನ್ನು ಬಯಸುತ್ತದೆ. ಬಿಎಲ್ಡಿಇ ಆಸ್ಪತ್ರೆಯಲ್ಲಿ ಆಯುಷ್ಮಾನ್ ಭಾರತ, ಆರೋಗ್ಯ ಕರ್ನಾಟಕ ಯೋಜನೆ, ಇಎಸ್ಐಸಿ, ಇಸಿಎಚ್ಎಸ್, ಬಿಎಸ್ಎನ್ಎಲ್, ಆರೋಗ್ಯ ಭಾಗ್ಯ, ಡಿಆರ್ಟಿಬಿ, ಡಿಡಿಆರ್ಸಿ, ಕೆಎಸ್ಎಫ್ಸಿ, ಜ್ಯೋತಿ ಸಂಜೀವಿನಿ ಹಾಗೂ ಡಿಬಿಸಿಎಸ್ ಸೌಲಭ್ಯಗಳ ಸೇವೆ ಲಭ್ಯ. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಸಂಪರ್ಕಿಸಿ ಬಿಎಲ್ಡಿಇ ವಿಶ್ವವಿದ್ಯಾಲಯದ ಡಾಕ್ಟರ್ ಬಿಎಂ ಪಾಟೀಲ್ ವೈದ್ಯಕೀಯ ಆಸ್ಪತ್ರೆ, ಸೋಲಾಪುರ ರಸ್ತೆ, ವಿಜಯಪುರ. ದೂರವಾಣಿ ಸಂಖ್ಯೆ 262770, ಕೋಡ್ 08352. ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 270340 ಅಥವಾ 270350. ವಿಜಯಪುರದ ಎಸ್ಟಿಡಿ ಸಂಖ್ಯೆ 08352. ಕೇಳಿ ಬಿಎಲ್ಡಿಇ ಡಾಕ್ಟರ್ ಆರೋಗ್ಯ ದಂಗಳ ನೇರ ಫೋನ್ ಇನ್ ಕಾರ್ಯಕ್ರಮ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ, ಎಫ್ ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಸ್ನೇಹಿತರೆ, ಈಗ ಕೇಳಿ ಬಿಎಲ್ಡಿ ಡಾಕ್ಟರ್ ಆರೋಗ್ಯದಂಗಳ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಇಂದಿನ ವಿಷಯ ನ್ಯಾಷನಲ್ ಬ್ರೀಸ್ಟ್ ಫೀಡಿಂಗ್ ಮಂತ್, ರಾಷ್ಟ್ರೀಯ ಸ್ತನ್ಯಪಾನ ಸಪ್ತಾಹ. ಭಾಗವಹಿಸುತ್ತಾರೆ ತಜ್ಞ ವೈದ್ಯರು ಡಾಕ್ಟರ್ ಅನಿಲ್ ಕುಮಾರ್ ಸಜ್ಜನ್ ಅವರು. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮುತ್ತುರಾಜ್ ಯಲಗಟ್ಟಿ. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಸಂಪರ್ಕಿಸಿ ವೈದ್ಯಕೀಯ ನಿರ್ದೇಶಕರು ಬಿಎಲ್ಡಿ ಸಂಸ್ಥೆ ಡಾಕ್ಟರ್ ಬಿಎಂ ಪಾಟೀಲ್ ವೈದ್ಯಕೀಯ ಮಹಾವಿದ್ಯಾಲಯ, ಸೋಲಾಪುರ ರಸ್ತೆ, ವಿಜಯಪುರ. ಈ ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ಪ್ರಶ್ನೆಗಳನ್ನು ಕೇಳಬೇಕಾದರೆ ಕರೆ ಮಾಡಬೇಕಾಗಿರುವ ಸಂಖ್ಯೆಗಳು ಹೀಗಿವೆ: 270340 ಮತ್ತು 270350. ನಮ್ಮ ಎಸ್ಟಿಡಿ ಕೋಡ್ 08352. ಬನ್ನಿ ಈಗ ಕೇಳಿ ಬಿಎಲ್ಡಿ ಡಾಕ್ಟರ್ ಆರೋಗ್ಯದಂಗಳ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ತಮಗೆ ನಮಸ್ಕಾರ. ನಮಸ್ತೆ ಸರ್. ತಮ್ಮ ಪರಿಚಯ? ನಾನು ಡಾಕ್ಟರ್ ಅನಿಲ್ ಕುಮಾರ್ ಸಜ್ಜನ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಪಿಡಿಯಾಟ್ರಿಕ್ ಡಿಪಾರ್ಟ್ಮೆಂಟಲ್ಲಿ ಬಿಎಲ್ಡಿ ಮೆಡಿಕಲ್ ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಕಾರ್ಯಕ್ರಮಕ್ಕೆ ತುಂಬಿರುದ ಸ್ವಾಗತ ಸರ್ ತಮಗೆ. ನಮಸ್ಕಾರ ಸರ್. ಇವತ್ತು ರಾಷ್ಟ್ರೀಯ ಸ್ತನ್ಯಪಾನ ಸಪ್ತಾಹ, ಈ ವಿಷಯದ ಕುರಿತು ಮಾತಾಡ್ತಾ ಇದ್ದೀರಾ. ಈ ರಾಷ್ಟ್ರೀಯ ಸ್ತನ್ಯಪಾನ ಸಪ್ತಾಹ ಯಾಕೆ ಮಾಡ್ತಾರೆ, ಯಾವ ತಿಂಗಳು ಮಾಡ್ತಾರೆ ಸರ್? ಇದು ಯೂಶ್ವಲಿ ನಾವು ಆಗಸ್ಟ್ ತಿಂಗಳಲ್ಲಿ ಮಾಡ್ತೀವಿ. ಆಗಸ್ಟ್ ಫಸ್ಟ್ ವೀಕ್ ಅಂದರೆ ಆಗಸ್ಟ್ 1 7 ತಾರೀಕಿಂತನ ಇದು ಬ್ರೆಸ್ಟ್ ಫೀಡಿಂಗ್ ವೀಕ್ ಅವೇರ್ನೆಸ್ ಅಂತ ಹೇಳಿ ಮಾಡ್ತೀವಿ. ಇದರ ಉದ್ದೇಶ ಏನೆಂದರೆ ತಾಯಂದರಿಗೆ ತಿಳಿ ಹೇಳ್ಪಡುವುದು, ಅಂದರೆ ಎದೆ ಹಾಲು ಕುಡಿಸುವುದರಿಂದ ಮಗುವಿಗೆ ಏನೇನು ಲಾಭದಾಯಕ ಆಗುತ್ತೆ ಅಂಥೇಳಿ. ಅಂದರೆ ಎದೆ ಹಾಲು ಕುಡಿಸೋದ್ರಿಂದ ತಾಯಿಗೆ ಮತ್ತು ಮಗುವಿಗೆ ಯಾವ ರೀತಿ ಪ್ರಯೋಜನ ಆಗುತ್ತೆ ಅಂಥೇಳಿ ಈ ಸಪ್ತಾಹ ಮೂಲಕ ನೀವು ಅವರಿಗೆ ಅವೇರ್ನೆಸ್ ಮೂಡಕ್ಕೆ ಬಯಸ್ತೀರಿ. ಹೌದು ಹೌದು ಸರ್. ಅಂದರೆ ಎದೆ ಹಾಲು ಕುಡಿಸೋದ್ರಿಂದ ತಾಯಿಗೆ ಮತ್ತು ಮಗುವಿಗೆ ಯಾವ ರೀತಿ ಪ್ರಯೋಜನ ಸರ್? ನಿಮಗೆ ಹೇಳಬೇಕಂದ್ರೆ ಮೊದಲಿಗೆ ಮಗುವಿಗೆ ಏನಾಗುತ್ತೆ ಅಂದರೆ ಎದೆ ಹಾಲು ಕುಡಿಸುವುದರಿಂದ ಆ ಒಂದು ಹಾಲಿನಲ್ಲಿ ಎಲ್ಲ ಪ್ರೋಟೀನ್ಸು ಮತ್ತು ಫ್ಯಾಟ್ಸು, ಇಮ್ಯುನೋಗ್ಲೋಬ್ಲಿನ್ ಅಂತ ಹೇಳ್ತೀವಿ, ಮತ್ತು ಕಾರ್ಬೋಹೈಡ್ರೇಟ್ಸು, ಇದು ಕೊಡುವುದರಿಂದ ಅದರ ಬ್ರೈನ್ ಗ್ರೋತ್ ಚೆನ್ನಾಗಿರುತ್ತೆ. ಆಮೇಲೆ ಅದಕ್ಕೆ ಇಮ್ಯುನಿಟಿ ಬರುತ್ತೆ, ಅಂದರೆ ಅವರ ಹೋರಾಡೋ ಶಕ್ತಿ ಜಾಸ್ತಿ ಬರುತ್ತೆ. ಅದೇ ನೀವು ಆರ್ಟಿಫಿಷಿಯಲ್ ಹಾಲು ಕುಡಿಸಿದ್ರೆ ಅಷ್ಟು ಇಮ್ಯುನಿಟಿ ಬರಲ್ಲ. ಸೊ ಅದರಿಂದ ಅವರು ರೋಗ ಮುಕ್ತರಾಗ್ತಾರೆ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ನಿಮಗೆ ಇನ್ಸಿಡೆನ್ಸ್ ಆಫ್ ನಿಮೋನಿಯಾ ಮತ್ತು ಡಯೇರಿಯಾ ಅಂದರೆ ವಾಂತಿ ಭೇದಿ, ಮತ್ತು ಈಗ ನಿಮೋನಿಯಾ ಅಂತ ಈಗಂತೂ ಗುರ್ತಿದೆ ಜನರಿಗೆಲ್ಲ. ಸೊ ಅದು ನಿಮೋನಿಯಾ ಚಾನ್ಸಸ್ ಆರ್ ವೆರಿ ಲೆಸ್. ಅವು ತಾಯಿ ಹಾಲು ಕುಡಿಸೋದ್ರಿಂದ ಅರೌಂಡ್ 40% ಮಕ್ಕಳು ಇದರಿಂದ ಮುಕ್ತರಾಗ್ತಾರೆ. ಸೊ ಅಷ್ಟು ಇಂಪಾರ್ಟೆಂಟ್ ಇದೆ. ಅಂದ್ರೆ ಮಾರ್ಟ್ಯಾಲಿಟಿ ಅಂತ ಹೇಳ್ತೀವಿ ನಾವು, ಅಂದ್ರೆ ತಾಯಿ ಹಾಲು ಮಗುವಿಗೆ ತುಂಬಾ ಪ್ರಯೋಜನ. ಅಂದ್ರೆ ಒಂದ್ ರೀತಿ ಅಮೃತ ಅಂತ ಹೇಳಿ, ಅಮೃತ ಅಂತ ಹೇಳಿ. ಈಗ ನಾವು ಅದನ್ನೇ ಹೇಳ್ತೀವಿ, ಫಸ್ಟ್ 3 ಡೇಸ್ ಮಿಲ್ಕ್ ಈಸ್ ಕಾಲ್ಡ್ ಆಸ್ ಲೈಕ್ ಫಸ್ಟ್ ಇದು ವ್ಯಾಕ್ಸಿನ್ ಅಂತ ಹೇಳ್ತೀವಿ ನಾವು. ಸೊ ವ್ಯಾಕ್ಸಿನ್ ಏನ್ ಮಾಡುತ್ತೆ ಅಂದ್ರೆ ಪ್ರಿವೆಂಟ್ ಮಾಡುತ್ತೆ, ಅದು ಫಸ್ಟ್ 3 ಡೇಸ್ ಮಿಲ್ಕ್ ಅಂತ ಇರುತ್ತೆ. ಅದು ನಾವು ಕೊಲೆಸ್ಟ್ರಮ್ ಅಂತ ಹೇಳ್ತೀವಿ. ಕೊಲೆಸ್ಟ್ರಮ್ ಅದು ಫಸ್ಟ್ 3 ಡೇಸ್ ಸ್ವಲ್ಪ ಪ್ರಮಾಣದಲ್ಲಿ ಇರುತ್ತೆ, ಬಟ್ ಅದರಲ್ಲೆಲ್ಲ ಇಮ್ಯುನೋಗ್ಲೋಬ್ಲಿನ್ಸು ಪ್ರೋಟೀನ್ಸು ಹೈ ಇರುತ್ತೆ. ಈಗ ಯೂಶ್ವಲಿ ಏನು ಮಾಡ್ತಾರೆ ತಾಯಂದರು, ಫಸ್ಟ್ ಕುಡಿಸೋದಿಲ್ಲ, ಏನು ನಮಗೆ ಹಾಲೇ ಬರುವುದಿಲ್ಲ ಅಂತ ಹೇಳ್ತಾರೆ. ಸೊ ಅದೊಂದು ತಪ್ಪು ಗ್ರಹಿಕೆ. ಸೊ ಒಂದೊಂದು ಸ್ವಲ್ಪ ಬರುತ್ತೆ, ಫಸ್ಟ್ ಅರೌಂಡ್ 10 ml ಹಿಂಗೆ ಬರುತ್ತೆ, ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ ಅದರಲ್ಲಿ. ಬಟ್ ರಿಚ್ ಇದು ಇರುತ್ತೆ ಪ್ರೋಟೀನ್ ಇಮ್ಯುನೋಗ್ಲೋಬ್ಲಿನ್. ಸೊ ಅದಕ್ಕಾಗಿ ಅದು ಕುಡಿಸೋದ್ರಿಂದ ಅದೊಂಥರ ವ್ಯಾಕ್ಸಿನ್ ಆಗಿ ಕೊಟ್ಟಂಗಾಗುತ್ತೆ ಮಗುಗೆ. ಸೊ ಅದಕ್ಕಾಗಿ ಫಸ್ಟ್ ತಾಯಂದರಿಗೆ ಏನು ಹೇಳುವುದಂದ್ರೆ, ಫಸ್ಟ್ 3 ದಿವಸನೂ ಎದೆ ಹಾಲೇ ಕುಡಿಸ್ಬೇಕು. ಈಗ ಬಂದಿಲ್ಲ ಅಂಥೇಳಿ ಏನು ಮಾಡ್ತಾರೆ, ಒಬ್ಬೊಬ್ರು ನೀರು ಕುಡಿಸೋದು, ಡೆಕ್ಸ್ಟ್ರೋಸ್ ನೀರು ಕುಡಿಸೋದು, ಇಲ್ಲ ಜೇನುತುಪ್ಪ ತಿನ್ನಿಸೋದು, ಅದನ್ನೆಲ್ಲ ಮಾಡ್ತಾರೆ. ಈಗಿನ ಜನ ನೋಡಿದೀವಿ ನಾವು ಹಳ್ಳಿಯಲ್ಲಿ, ಈ ಸರ್ ಇಲ್ಲ ಫಸ್ಟ್ 3 ದಿವಸ ನಮಗೆ ಹಾಲು ಬರಲ್ಲ, ಅದಕ್ಕೆ ನಮಗೆ ಸಕ್ಕರೆ ನೀರು ಕುಡಿಸು ಅಂತ ಹೇಳಾರೆ. ಈಗ ಜನನು ಇನ್ನೂ ಇದೆ ಅದು ಕಲ್ಪನೆ, ಅದನ್ನ ತೆಗಿಬೇಕು ನಾವು. ಜೊತೆಗೆ ಸರ್ ಇವಾಗ ಎದೆ ಹಾಲು ಬಂದಿಲ್ಲ ಅಂತೇಳಿ ಸಕ್ಕರೆ ನೀರೋದು ಹೇಳಿದ್ರೆ, ಅದ್ರ ಜೊತೆಗೆ ಕೆಲವು ಆಸ್ಪತ್ರೆಗಳಲ್ಲಿ ಪೌಡರ್ ಹಾಲನ್ನು ಹಾಕ್ತಾರೆ ಮಗುವಿಗೆ, ಆ ಪೌಡರ್ ಅಲ್ಲಿ ಹಾಕೋದ್ರಿಂದ ಮಗುವಿನ ಮೇಲೆ ಏನಾದರೂ ಪರಿಣಾಮ ಬೀರ್ತಂದಿದ್ರಾ? ಹೌದು, ಅದನ್ನ ಏನ್ ಮಾಡ್ತಾರೆ ಒಬ್ಬೊಬ್ರು, ಅದು ಕಾನ್ಸಂಟ್ರೇಷನ್ ಕರೆಕ್ಟ್ ಇರಲ್ಲ. ಈಗ ಅವರಿಗೆ ಇವರಿಗೆ ತಾಯಂದರಿಗೆ ಗುರುತಾಗಲ್ಲ ಎಷ್ಟು ಪ್ರಮಾಣ ನೀರು ಎಷ್ಟು ಪ್ರಮಾಣ ಪೌಡರ್. ಈಗ ಅದು ಜಾಸ್ತಿ ನೀರು ಹಾಕಿದ್ರೆ ಅದರಲ್ಲಿ ಪ್ರೋಟೀನ್ಸ್ ಅವೆಲ್ಲ ಕಡಿಮೆ ಆಗುತ್ತೆ, ಸ್ವಲ್ಪ ಪ್ರಮಾಣ ಹಾಕಿ ಅದು ಅದರಿಂದನೂ ಮಗುಗೆ ಬೆಳವಣಿಗೆಯಲ್ಲಿ ಪ್ರಾಬ್ಲಮ್ ಆಗುತ್ತೆ, ಅಂದರೆ ವೇಟ್ಗೆ ಏನಾಗಲ್ಲ, ಪ್ರೋಟೀನ್ ಅದರಿಂದ ಇಮ್ಯುನಿಟಿ ಬರಲ್ಲ. ಇನ್ನೊಂದು ಏನು ಮಾಡ್ತಾರೆ, ಬಾಟ್ಲ್ ಹಾಲು ಕುಡಿಸ್ತಾರೆ, ಇಲ್ಲ ಅದನ್ನ ತೊಳೆಯೋದಿಲ್ಲ ಸರಿಯಾಗಿ, ಚಮಚಲ್ಲೇನೆ ಕುಡಿಸ್ತಾರೆ, ಬಟ್ ಚಮಚ ಹಂಗೆ ಇಟ್ಟಿರ್ತಾರೆ, ಅದರಿಂದ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗೋ ಚಾನ್ಸ್ ಇರ್ತಾವೆ. ಸೊ ಅದರಿಂದ ಅದನ್ನ ಅವಾಯ್ಡೇ ಮಾಡಬೇಕು. ಸೊ ಆ ಮಗು ತಕ್ಷಣ ಡೆಲಿವರಿ ಆದಮೇಲೆ ಮಗುನ ಹಂಗೆ ಬಾಜುನೇ ಮಲಗಿಸ್ಕೋಬೇಕು. ಈಗ ಒಂದೊಂದು ಕಡೆ ಏನು ಮಾಡ್ತಾರೆ, ಮಗುನ ಬಾಜು ಬೇರೆ ಕಡೆ ಹಾಕ್ತಾರೆ, ಅದನ್ನ ಮಾಡಬಾರ್ದು. ಕೆಲವು ಸಂದರ್ಭದ ಹೆಂಗಿರುತ್ತೆ ಸರ್, ಇವಾಗ ಮಗು ಹುಟ್ಟಿದ ತಕ್ಷಣ ಏನೋ ಮಗುವಿಗೆ ತೊಂದರೆಯಾಗಿ NICU ಕಳಿಸೋ ಸಂದರ್ಭಗಳು ಇರ್ತಾವೆ, ಆ ಸಂದರ್ಭದಲ್ಲಿ ತಾಯಿ ಮಗುವಿಗೆ ಹಾಲು ಕುಡ್ಸಕ್ ಆಗಲ್ಲ ಸರ್, ಅದು ಏನಾದ್ರೂ ಮಗುವಿನ ಮೇಲೆ ಪರಿಣಾಮ ಬೀರ್ತಂತೀರಾ? ಅದು ಇದ್ರೂ ಕೂಡ, ಅದು ಸೀರಿಯಸ್ ಆಗಿ ಒಳಗಡೆ ಬೇಬಿ ಇದ್ರೂ ಕೂಡ ನಾವೇನ್ ಮಾಡ್ತೀವಿ, ನಳಿ ಅಂತ ಹಾಕ್ತಿವಿ ಪೈಪ್, ಅದ್ರ ಥ್ರೂ ನಾವೇನ್ ಮಾಡ್ತೀವಿ, ತಾಯಿ ಹಾಲು ಎಕ್ಸ್ಪ್ರೆಸ್ ಮಿಲ್ಕ್ ಅಂತ ಹೇಳ್ತೀವಿ, ತಾಯಿ ಹಾಲು ತೆಗೆದು ಅದನ್ನೊಂದು ಕಪ್ ಅಲ್ಲಿ ತಂದು ಕೊಡು ಅಂತ ಹೇಳ್ತೀವಿ ತಾಯಂದರಿಗೆ, ಅವ್ರ ಅಟೆಂಡರ್ ಅವ್ರು ಯಾರೋ ಇರ್ತಾರೆ. ಸೊ ಅವ್ರಿಗೆ ನಾವು ಅದನ್ನ ಸಜೆಸ್ಟ್ ಮಾಡ್ತೀವಿ, ತಾಯಿ ಹಾಲನ್ನೇ ಕೊಡ್ತೀವಿ. ಅದ್ರ ಥ್ರೂ ನಾವು ರೈಲ್ಸ್ ಟ್ಯೂಬ್ ಫೀಡಿಂಗ್ ಅಂತ ಹೇಳ್ತೀವಿ, ಅಂದ್ರೆ ನಳಿ ಮುಖಾಂತರನೇ ಅದು ಇವನ್ ಮಷಿನ್ ಮ್ಯಾಗಿದ್ರು ನಾವು ಹಾಲನ್ನು ಹಾಕ್ತೀವಿ. ಸೊ ಅದೇ ಎದಿಗೆ ಹಚ್ಚಕ್ ಬರಲ್ಲ, ಬಟ್ ನಾವು ನಳಿಲೆ ತಾಯಿ ಹಾಲನ್ನು ಕೊಡ್ಬೋದು. ಜೊತೆಗೆ ಸರ್ ಇವಾಗ ತಾಯಿ ಹಾಲು ಕುಡಿಯೋದ್ರಿಂದ ಮಗುವಿಗೆ ಆಗೋ ಪ್ರಯೋಜನಗಳನ್ನ ತಿಳಿಸಿದ್ರಿ, ಇನ್ನು ಮಗುವಿಗೆ ಹಾಲು ಕುಡಿಸೋದ್ರಿಂದ ತಾಯಿಗೂ ಕೂಡ ಪ್ರಯೋಜನ ಆಗ್ತದೆ ಅಂತ ಹೇಳಿ, ತಾಯಿಗೆ ಯಾವ ರೀತಿಯಿಂದ ಪ್ರಯೋಜನ ಸರ್? ತಾಯಿಗೆ ಅಂದ್ರೆ ನೋಡಿ, ಈ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಹಾರ್ಮೋನಲ್ ಎಲ್ಲ ಚೇಂಜಸ್ ಇರ್ತವೆ, ಅದರಿಂದ ಸ್ವಲ್ಪ ಫ್ಯಾಟ್ನೂ ಆಗಿರ್ತಾರೆ. ಈಗ ಹಾಲು ಕುಡಿಸೋದ್ರಿಂದ ಏನಾಗುತ್ತೆ, ಅದು ಎಲ್ಲ ಫ್ಯಾಟ್ ಬರ್ನ್ ಆಗುತ್ತೆ. ಸೊ ಈ ತಪ್ಪು ಮಾಹಿತಿ ಅದ, ನಾವು ಹಾಲು ಕುಡಿಸೋದ್ರಿಂದ ನಮ್ಮ ಬಾಡಿ ಇಮೇಜ್ ಆಗುತ್ತೆ ಹಂಗಂತಾರೆ, ಸೌಂದರ್ಯ ಇಲ್ಲ ಇಲ್ಲ, ಅದು ತಪ್ಪು ಕಲ್ಪನೆ. ಏನು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಚೇಂಜಸ್ ಆಗಿರ್ತಾವೆ, ಅದು ಎಲ್ಲ ಬಾಡಿ ಫ್ಯಾಟ್ ಮಗು ಹಾಲು ಕುಡಿಸೋದ್ರಿಂದ ಎಲ್ಲ ಬರ್ನ್ ಆಗುತ್ತೆ, ಸೈಂಟಿಫಿಕಲಿ ಪ್ರೂವನ್ ಇದೆ ಅದು. ಸೊ ಅದಕ್ಕೆ ಎದೆ ಹಾಲನ್ನೇ ಕೊಡಬೇಕು, ಸೌಂದರ್ಯಕ್ಕೆ ಏನು ಪ್ರಾಬ್ಲಮ್ ಆಗಲ್ಲ. ಅದು ಒಂದು. ನೆಕ್ಸ್ಟ್ ತಾಯಿಗೆ ಹೆಲ್ಪ್ ಆಗುದಂದ್ರೆ, ತಾಯಿಗೆ ಏನಾಗುತ್ತೆ, ಸ್ತನ್ ಕ್ಯಾನ್ಸರ್ ಆಗಲ್ಲ, ಬ್ರೆಸ್ಟ್ ಕ್ಯಾನ್ಸರ್ ಆಗಲ್ಲ ಕುಡಿಸುವುದರಿಂದ, ಮತ್ತೆ ಓವರಿಯನ್ ಟ್ಯೂಮರ್ ಅಂತ ಹೇಳ್ತೀವಿ ಅದನ್ನೂ ಆಗಲ್ಲ, ಕಡಿಮೆ ಇನ್ಸಿಡೆನ್ಸ್ ಈ ಇಂಥ ತಾಯಿಯಂದರಲ್ಲಿ ಕಡಿಮೆ ಇರುತ್ತೆ ಎದೆ ಹಾಲು ಕುಡಿಸುವುದರಲ್ಲಿ. ಮತ್ತೆ ತಾಯಿಗೆ ಮತ್ತೆ ಬಾಂಡಿಂಗು ಚೆನ್ನಾಗಿರುತ್ತೆ. ಸೊ ಮೇನ್ ತಾಯಿ ಮಗುವಿನ ಸಂಬಂಧ ಅವ್ರಿಗೂ ಫೀಲಿಂಗ್ ಚೆನ್ನಾಗಿ ಇದು ಇರುತ್ತೆ, ಅವ್ರಿಗೆ ಹಾರ್ಮೋನ್ಸ್ ಇದು ಆಗುತ್ತೆ, ದೇ ಆರ್ ಆಲ್ಸೋ ಹ್ಯಾಪಿ ಇಫ್ ದೇ ಗಿವ್ ಬ್ರೆಸ್ಟ್ ಫೀಡಿಂಗ್. ಇವಾಗ ಕೆಲವು ಸರ್ ಒಂದು ಮೊದಲ ಪ್ರಸವ ಅಂತ ಏನು ಹೇಳ್ತೀವಲ್ಲ, ಮೊದಲ ಮಗು ಪಡೆದ ನಂತರ ಕೆಲವರಿಗೆ ಎದೆ ಹಾಲು ಬರೋದಿಲ್ಲ, ಅದಕ್ಕೇನಾದರೂ ಸಪರೇಟ್ ಕಾರಣ ಇದೆ ಅಂತೀರಾ? ಅದು ನಾವು ಹೇಳೋದು ತಪ್ಪದು ಬರುವುದಿಲ್ಲ ಅಂತ ನಾನು ಹೇಳಿದ್ನಲ್ಲ, ಫಸ್ಟ್ 3 ಡೇಸು ಮಿಲ್ಕ್ ಪ್ರೊಡಕ್ಷನ್ ಈಸ್ ಓನ್ಲಿ ಅರೌಂಡ್ 10 to 40 ml, 10-40 ml ಅಷ್ಟೇ ಬರುತ್ತೆ. ನಾವು ಅದಕ್ಕೆ ನಾವು ಮಗುನ ಎಷ್ಟು ಸಲ ನಾವು ಎದೆಗೆ ಹಚ್ಚಿ ಕುಡಿಸ್ತೀವಲ್ಲ, ಫ್ರೀಕ್ವೆಂಟ್ ಆಗಿ, ಅದು ಸಕ್ ಮಾಡೋದ್ರಿಂದ ರಿಫ್ಲೆಕ್ಸ್ ಇರುತ್ತೆ. ಸೊ ಬ್ರೇನ್ ಕನೆಕ್ಷನ್ ಇರುತ್ತೆ ಎಲ್ಲ ಹಾರ್ಮೋನ್ಸ್. ಸೊ ನೀವು ಎಷ್ಟು ಸಕ್ ಮಾಡಿಸ್ತೀರಿ ಬೇಬಿ ಅಷ್ಟು ಹಾಲು ಜಾಸ್ತಿ ಬರುತ್ತೆ. ಈಗ ಏನಂತಾರೆ, ಫಸ್ಟ್ 3 ಡೇಸ್ ನನ್ನ ಮಗು ಹಾಲೇ ಕುಡಿಯೋದಿಲ್ಲ, ನಮ್ಗೆ ಬರುವುದಿಲ್ಲ, ಅದಕ್ಕೆ ಹಚ್ಚೋದೇ ಇಲ್ಲ ಅವರು. ಅದು ತಪ್ಪು ಕಲ್ಪನೆ. ಅದಕ್ಕೆ ನೀವು ಮಗುನ ಬೇಗ 2-2 ಗಂಟೆಗೊಮ್ಮೆ ಎದೆಗೆ ಹಚ್ಚಿ ಕುಡಿಸುವುದರಿಂದ ಹಾರ್ಮೋನ್ ರಿಲೀಸ್ ಆಗಿ ಅವು ಆಕ್ಸಿಟೋಸಿನ್ ಅಂತ ಹೇಳ್ತೀವಿ, ಅದರಿಂದ ಹಾಲು ಉತ್ಪತ್ತಿ ಜಾಸ್ತಿ ಆಗ್ತದೆ. ಅಂದ್ರೆ ಮಗು ತಾಯಿ ಹತ್ರ ಇದ್ದು ತಾಯಿ ಮಗಿನ ಸಂಬಂಧ ಚೆನ್ನಾಗಿದ್ರೆ ಹಾಲು ತಾನಾಗಿ ಉತ್ಪತ್ತಿ. ಸರಿ ಸರ್, ಇವಾಗ ಎದೆ ಹಾಲು ಇವಾಗ ಹಳ್ಳಿಗಳಲ್ಲಿ ಏನು ಡೆಲಿವರಿ ಆಗುತ್ತೆ, ಮಗುಗೆ ಏನೋ ಸಮಸ್ಯೆ ಇರೋದ್ರಿಂದ ಸಿಟಿಗೆ ತಗೊಂಡು ಬರ್ತಾರ, ತಾಯಿ ಒಂದ್ ಕಡೆ ಮಗು ಒಂದ್ ಕಡೆ ಇರುತ್ತೆ, ಅವಾಗ ತಾಯಿ ಹಾಲು ಮಗುಗೆ ಸಿಗಲ್ಲ, ಅದಕ್ಕೆ ಏನಾದ್ರೂ ಆಸ್ಪತ್ರೆಗಳಲ್ಲಿ ವ್ಯವಸ್ಥೆ ಇದೆಯಾ? ಅದು ಈಗ ನಮ್ಮ BLDಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಈಗ ಒಂದು ರಿಸರ್ಚ್ ಬ್ಲಡ್ ಮಿಲ್ಕ್ ಬ್ಯಾಂಕಿಂಗ್ ಅಂತೇಳಿ ಮಾಡ್ತಾ ಇದ್ದೀವಿ. ಸೊ ಮಿಲ್ಕ್ ಬ್ಯಾಂಕಿಂಗ್ ಅಂದ್ರೆ ಏನಂದ್ರೆ, ಅದನ್ನು ಹಾಲನ್ನು ತೆಗೆದು ಯಾರ್ದೋ ಬೇರೆದವ್ರದ್ದು ಹಾಲು ಇರುತ್ತೆ ಅದು, ಅದು ತೆಗೆದು ನಾವು ಸ್ಟೋರ್ ಮಾಡ್ತೀವಿ. ಸ್ಟೋರ್ ಮಾಡಿ ಅಂಥ ಮಿಲ್ಕನ್ನು ಮಗು ಕೊಡ್ತೀವಿ. ಅದಕ್ಕೇನಂತೀವಿ, ಪಾಶ್ಚರೈಸೇಷನ್ ಅಂತ ಹೇಳ್ತೀವಿ. ಸೊ ಅವೆಲ್ಲ ಮಷಿನ್ಸ್ ನಾವು ಈಗ ಒಂದು 6-7 ತಿಂಗಳಲ್ಲಿ BLDಯಲ್ಲಿ ಮಾಡೋ ಪ್ಲಾನ್ ಇದೆ. ಅದನ್ನು ಮಿಲ್ಕ್ ಬ್ಯಾಂಕಿಂಗ್ ಅಂತೇಳಿ ಅದನ್ನೆಲ್ಲ ಇದ್ರಲ್ಲಿದೆ. ಅದು ಮಾಡುದು ಎಲ್ಲ ತಾಯಂದಿರೆ ಎದೆ ಹಾಲು ಸಂಗ್ರಹ ಸಂಗ್ರಹ ಮಾಡಿ ಈ ತರ ಯಾವ ಮಕ್ಕಳು ತಾಯಿ ದೂರ ಇರ್ತಾರೋ ಅಂತ ಮಕ್ಕಳಿಗೆ ನಾವು ಇದು ಮಾಡಿ ಅದನ್ನ ಮಿಲ್ಕ್ ಇದು ಮಾಡ್ತೀವಿ. ಎಷ್ಟು ದಿನವರೆಗೂ ಇಡಬಹುದು ಸರ್ ಅದನ್ನ? ಅದು ಡಿಪೆಂಡ್ಸ್. ಈಗ ಅದು ಅದೇ ಪಾಶ್ಚರೈಸೇಷನ್ ಅಂತ ಹೇಳ್ತೀವಲ್ಲ, ಅದು ನಾವು ನಾರ್ಮಲ್ ಆಗಿ ಇಟ್ಟರೆ ಅರೌಂಡ್ 6 ಅವರ್ಸ್ ಇರ್ಬೋದು, ಏನು ಫ್ರಿಜ್ ಅದು ಇರಲಾರಿ. ಈಗ ನಾವು ಅದು ಪಾಶ್ಚರೈಸೇಷನ್ ಮಾಡಿ ಇದು ಮಾಡಿದ್ರೆ ಅದು 24 ತಾಸನ್ನು ಇಡ್ಬೋದು, ನಾವು 24 ಗಂಟೆನೂ ಇಡ್ಬೋದು. ಸರಿ ಸರಿ, ಇವಾಗ ನೀವು ಅವಾಗ ಹೇಳ್ತಾನೆ ಹೇಳಿದ್ರೆ ಮಕ್ಕಳಿಗೆ ಎದೆ ಹಾಲನ್ನ ಕುಡಿಸ್ಬೇಕು ತಾಯಂದ್ರು, ಬಾಟ್ಲ್ ಹಾಲನ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರು. ಬಾಟ್ಲ್ ಹಾಲು ಕುಡಿಸೋದ್ರಿಂದ ಮಕ್ಕಳ ಮೇಲೆ ಏನಾದ್ರು ಪರಿಣಾಮ ಬೀರುತ್ತಾ ಸರ್? ಬಾಟ್ಲ್ ಹಾಲು ಕುಡಿಸೋದ್ರಿಂದ ಏನಾಗುತ್ತೆ, ಮೋಸ್ಟ್ ಆಫ್ ದ ಟೈಮು ಅದು ಅಲ್ಲಿ ಮುನ್ ನಿಪ್ಪಲ್ ಇರುತ್ತಲ್ಲ, ಅಲ್ಲಿ ಸಣ್ಣ ಪ್ರಮಾಣದ ಒಂದು ಹೋಲ್ ಇರ್ತಾವ, ಅಲ್ಲಿ ಸ್ಟ್ರಕ್ ಆಗಿ ಇವು ಹಾಲಿನ ಇದು ಸ್ಟ್ರಕ್ ಆಗಿ ಅಲ್ಲಿ ಬ್ಯಾಕ್ಟೀರಿಯಾ ಗ್ರೋತ್ ಆಗೋ ಚಾನ್ಸಸ್ ಇರ್ತಾವ. ಅದಕ್ಕೆ ನಾವು ಏನು ಮಾಡ್ತೀವಿ, ಅದನ್ನ ಸರಿಯಾಗಿ ಸ್ಟರ್ಲೈಸ್ ಮಾಡಲಾರ್ದೆ ಕುಡಿದ್ರೆ ಮಕ್ಕಳಿಗೆ ವಾಂತಿ ಭೇದಿ ಜಾಸ್ತಿ ಇರುತ್ತೆ. ಸೊ ಅಂಥ ಮಕ್ಕಳಲ್ಲಿ ಇರುತ್ತೆ ವಾಂತಿ ಭೇದಿ. ಸೊ ಅದಕ್ಕಾಗಿ ನಾವು ಬಾಟಲ್ ಫೀಡಿಂಗು ಅವಾಯ್ಡ್ ಮಾಡೋಕ್ಕೆ ಹೇಳ್ತೀವಿ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ BLD ಆರೋಗ್ಯ ದಂಗಳ ನೇರ ಫೋನ್ ಇನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕಾದ್ರೆ, ನಿಮ್ಮ ಸಂದೇಹಗಳನ್ನು ನುರಿತ ತಜ್ಞರ ಹತ್ರ ಕೇಳಬೇಕಾದ್ರೆ, ನೀವು ಕರೆ ಮಾಡಬೇಕಿರುವ ನಮ್ಮ ದೂರವಾಣಿ ಸಂಖ್ಯೆಗಳು ಹೀಗಿವೆ: 270-340-0, 270-350 STD ಕೋಡ್, 08-352. ಸರ್, ಇವಾಗ ನಾವು ರಾಷ್ಟ್ರೀಯ ಸ್ತನ್ಯಪಾನ ಸಪ್ತಾಹದ ಕುರಿತು ಮಾತಾಡ್ತಾ ಇದ್ವಿ. ನೀವು ಬಾಟ್ಲ್ ಹಾಲು ಕುಡಿಸೋದ್ರಿಂದ ಮಗುವಿನ ಮೇಲೆ ಆಗ್ತಾ ಇರ್ತಕ್ಕಂತ ಪರಿಣಾಮಗಳನ್ನ ಹೇಳಿದ್ರಿ. ಇನ್ನೊಂದು, ಬಾಟ್ಲ್ ಹಾಲು ಕುಡಬೇಕಾದ್ರೆ ಮಗು ಸಕ್ ಮಾಡುತ್ತೆ, ಕುಡಿಯುತ್ತಲ್ಲ, ಕುಡಿಯೋದ್ರಿಂದ ಏನಾದ್ರೂ, ಈ ತುಂಬಾ ಜನ ಕೇಳಿದೀನಿ ನಾನು ಆ ಕಡೆ, ಸಕ್ ಮಾಡೋದ್ರಿಂದ ಇವಕ್ಕೂ ಪ್ರಾಬ್ಲಮ್ ಬರುತ್ತೆ ಮಕ್ಕಳಿಗೆ ಅಂತ ಹೇಳ್ತಾರೆ, ಸಣ್ಣ ಮಕ್ಳು ಇರ್ತಾವಲ್ಲ, ಅದ್ರ ಕುರಿತು ಏನ್ ಹೇಳ್ತೀರಿ ಸರ್ ನೀವು? ಅದು ಅಂದ್ರೆ, ನೀವು ಬಾಟ್ಲ್ ಹಾಲು ಕುಡಿಸಿ ಆಮೇಲೆ ನೀವು ಎದೆ ಹಾಲು ಕುಡಿಸ್ತೀನಂದ್ರೆ ಬಹಳ ಟಫ್ ಆಗುತ್ತೆ. ಸೊ ಅದಕ್ಕೆ ಅದು ಬಾಟಲ್ ಕನ್ಫ್ಯೂಷನ್ ಅಂತ, ನಿಪ್ಪಲ್ ಕನ್ಫ್ಯೂಷನ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ನಾವು ಆದಷ್ಟು ಏನ್ ಮಾಡೋದು, ಬಾಟಲ್ ಫೀಡ್ ಅವಾಯ್ಡ್ ಮಾಡಬೇಕು. ಸೊ ಎದೆ ಹಾಲನ್ನೇ ಕೊಡಬೇಕು. ಎದೆ ಹಾಲನ್ನ ಎಷ್ಟು ವರ್ಷದ ತನಕ ಕುಡಿಸಬೇಕು ಸರ್, ಎಷ್ಟು ದಿನಗಳವರೆಗೆ ಕುಡಿಸಬೇಕು ತಾಯಿ? ಸೊ ಡೆಲಿವರಿ ಆದ್ಮೇಲೆ, ಮಗು ಜನನ ಆದ್ಮೇಲೆ ಇಮಿಡಿಯೇಟ್ ಆಗಿ ನಾರ್ಮಲ್ ಡೆಲಿವರಿ ಆದ್ರೆ 1/2 ಗಂಟೆ ಒಳಗೆ ಸ್ಟಾರ್ಟ್ ಮಾಡಬೇಕು. ಇವನ್ ಇಫ್ ಸಿಸರಿಯನ್ ಆದ್ರೂ ಕೂಡ ತಾಯಿ ಹೆಚ್ಚು ಆಗ್ತಾರೆ, ಅರೌಂಡ್ 30-45 ಮಿನಿಟ್ಸ್ ಆದ್ಮೇಲೆ 1 ಅವರ್ ಮ್ಯಾಕ್ಸಿಮಮ್, ವಿದಿನ್ 1 ಅವರ್ ಅಲ್ಲಿ ಸಿಸರಿಯನ್ ಆದ ತಾಯಂದ್ರಲ್ಲಿ ಎದೆ ಹಾಲು ಕುಡಿಸ್ಬೇಕು. ನಾರ್ಮಲ್ ಡೆಲಿವರಿ ಆದ್ಮೇಲೆ 1/2 ಗಂಟೆಯಲ್ಲೇ ಎದೆಗೆ ಹಚ್ಚಬಹುದು. ಅಲ್ಲಿಯಿಂದ ಸ್ಟಾರ್ಟ್ ಆಗಿದ್ದು ಅಪ್ ಟು ನಾವು ಏನ್ತೇವೆ, ಮಿನಿಮಮ್ ಆಸ್ ಮಚ್ ಆಸ್ ಪಾಸಿಬಲ್ ವಿ ಕ್ಯಾನ್ ಗಿವ್, ಬಟ್ ಅಪ್ ಟು 2 ಇಯರ್ಸ್ ತನ ಎದೆ ಹಾಲು ಕೊಡುವುದರಿಂದ ಬಹಳ ಬೆನಿಫಿಟ್ ಇದಾವೆ. ಸೊ ನಾವು ಹೇಳುವುದು 2 ವರ್ಷ ತನ ಅಂತೂ ಮ್ಯಾಕ್ಸಿಮಮ್ ಆಗಿ ಕೊಡ್ಬೇಕಂತ ಹೇಳ್ತೀವಿ. 2 ವರ್ಷದವರೆಗೂ ತಾಯಿ ಹಾಲು ಕುಡಿಸ್ಬೇಕು. ಇವಾಗ ನೀವು ಹೇಳ್ತಾ ಇರ್ ಸರ್, ಒಂದು ಸ್ಟಾರ್ಟಿಂಗ್ ಎಷ್ಟು, ಅವಾಗ ಡೆಲಿವರಿ ಒಂದು 1/2 ಅವರ್ ಇಂದ ಅಥವಾ 1 ಅವರ್ ಇಂದ ಸ್ಟಾರ್ಟ್ ಮಾಡಿ ಅಪ್ ಟು 2 ವರ್ಷ ತನೂ ಕುಡಿಸಬಹುದು ತಾಯಿ. ಅಂದ್ರೆ ಈಗ ಏಜ್ ಚೇಂಜ್ ಆಗ್ತಾ ಹೋಗುತ್ತಲ್ಲ ಸರ್ ಮಕ್ಕಳಲ್ಲಿ, ಅಂದ್ರೆ ಮೊದಲು ಎಷ್ಟು ಸರ ಒಂದ್ ದಿನಕ್ಕೆ ಎಷ್ಟು ಸರ ಫೀಡಿಂಗ್ ಮಾಡಬೇಕು ಆಮೇಲೆ ಏನಾದ್ರು? ಸೊ ಅದನ್ನ ಹೇಳ್ಬೇಕಂದ್ರೆ, ನಾವು ಯೂಶುವಲ್ ಆಗಿ ಎದೆ ಹಾಲು ಉಣಿಸುವುದು, ಲೈಕ್ ಎದೆ ಹಾಲು ಕುಡಿಸುವುದು ಲೈಕ್ ದಿನಕ್ಕೆ ಒಂದು 3 ತಾಸಿಗೊಮ್ಮೆ ಎದೆ ಹಾಲು ಕುಡಿಸ್ಬೇಕು, ಅರೌಂಡ್ 8 ಟೈಮ್ಸ್ ಅಂತ ಹೇಳ್ತೀವಿ. ಸೊ ಇದನ್ನ ನಾವು 6 ಮಂತ್ಸ್ ತನಕ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತ ಹೇಳ್ತೀವಿ. ಅಂದರೆ ತಾಯಿ ಹಾಲು ಬಿಟ್ಟು ಏನೂ ಹಾಕಬಾರ್ದು, ಮಗುವಿಗೆ ಫಸ್ಟ್ 6 ತಿಂಗಳ ತನ. ಒಬ್ಬೊಬ್ರು ಕೇಳ್ತಾರೆ ತಾಯಿ ಆಲ್ಬಿಟ್ಟು ನಾವು ಅದು ಬಾದಾಮಿ ತೆಗೆದು ಹಾಕ್ತೀವಿ ಅವೆಲ್ಲ ಮಾಡಬಾರ್ದು, ಅದನ್ನೆಲ್ಲ ಹಾಕಬಾರ್ದು. ಸೊ ಫಸ್ಟ್ 6 ತಿಂಗಳ ತನಕ ಎದೆ ಹಾಲೆ, ಅದರಲ್ಲೇ ಎಲ್ಲ ನೀರಿನ ಅಂಶ ಇರುತ್ತೆ, ಪ್ರೋಟೀನ್ ಇರುತ್ತೆ, ಫ್ಯಾಟ್ ಇರುತ್ತೆ, ಕಾರ್ಬೋಹೈಡ್ರೇಟ್, ಅದು ಮಗುಗೆ ಏನು ಬೆಳವಣಿಗೆ ಬೇಕು ಎಲ್ಲ ಪ್ರಮಾಣದಷ್ಟು ಆ ಹಾಲಲ್ಲಿ ಇರುತ್ತೆ. ಸೊ ನೀವು ಮ್ಯಾಗಿಂದ ಏನೂ ಹಾಕಬಾರ್ದು. ಅಪ್ ಟು ಫಸ್ಟ್ 6 ಮಂತ್ಸ್ ಏನಾಗ್ತೀವಿ ನಾವು ಎಕ್ಸ್ಕ್ಲೂಸಿವ್ಲಿ ಬ್ರೆಸ್ಟ್ ಫೀಡ್, ಅಂದರೆ ಹಾಲನ್ನು ಬಿಟ್ಟು ಬೇರೆ ಏನನ್ನು ಹಾಕಬಾರ್ದು, ಇವನ್ ನೀರು ಕುಡಿಸ್ಬಾರ್ದು, ಇವನ್ನು ತಿಕ್ಕಿ ಅದನ್ನ ಹಾಕುದು ಅದ್ ಮಾಡ್ತಾರೆ, ಅವೆಲ್ಲ ಏನು ಮಾಡಬಾರ್ದು. 6 ತಿಂಗಳವರೆಗೂ ತಾಯಿ ಹಾಲನ್ನು ಬಿಟ್ಟು ಬೇರೆ ಏನು ಮಾಡಬಾರ್ದು. 6 ತಿಂಗಳಾದ್ಮೇಲೆ ನಾವೇನಂತ ಹೇಳ್ತೀವಿ, ಕಾಂಪ್ಲಿಮೆಂಟರಿ ಫೀಡಿಂಗ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತೀವಿ. ಹಾಲಿನ ಜೊತೆನೆ ಎದೆ ಹಾಲನ್ನು ಕುಡಿಸೋದು, ಅದರ ಜೊತೆಗೇನೆ ನಾವು ಕಾಂಪ್ಲಿಮೆಂಟರಿ ಫೀಡ್ ಅಂತ ಹೇಳ್ತೀವಿ, ಅಂದ್ರೆ ಈಗ ರಾಗಿ ಗಂಜಿ, ಅಕ್ಕಿ ಗಂಜಿ ಅದನ್ನ ಸ್ಟಾರ್ಟ್ ಮಾಡ್ತೀವಿ. 6 ತಿಂಗಳ ಆದ್ಮೇಲೆ ಅಕ್ಕಿ ಗಂಜಿ, ರಾಗಿ ಗಂಜಿ ಅದರ ಜೊತೆ ಜೊತೆನೆ ತಾಯಿ ಎದೆ ಹಾಲನ್ನು ಕೊಡಬೇಕು. ಬರೇ ಒಬ್ಬೊಬ್ರು ಏನ್ ಮಾಡ್ತಾರೆ, ನಾವು ಹಾಲು ಕುಡಿಯಸ್ ಅಂತ ಹೇಳಿರ್ತೀವಿ, 2 ವರ್ಷನು ಬರೇ ಹಾಲೇ ಕೊಡ್ತಾರ ಅವ್ರು, ಕೊಡಲ್ಲ. ಅಂತ ಮಕ್ಕಳಲ್ಲಿ ಏನಾಗುತ್ತೆ, ಅದು ಪ್ರೋಟೀನ್ ಎನರ್ಜಿ ಮಾಲ್ ನ್ಯೂಟ್ರಿಷನ್ ಅಂತ ಹೇಳ್ತೀವಿ, ಅಂದ್ರೆ ಅದು ಮಗುವಿನಲ್ಲಿ ಪ್ರೋಟೀನ್ ಅಂಶ ಕಡಿಮೆ ಆಗುತ್ತೆ, ಕಾರ್ಬೋಹೈಡ್ರೇಟ್ ಕುಪೋಷಣ, ಪೌಷ್ಟಿಕತೆ ಕೊರತೆ ಆಗುತ್ತೆ. ಈಗ ಅಂತ ಮಕ್ಕಳಲ್ಲಿ ಕೋವಿಡ್ ಅವೆಲ್ಲ ಜಾಸ್ತಿ ಆಗ್ತದೆ. ಇವಾಗ ಸರ್ ತಾಯಿ ಹಾಲು ಎದೆ ಹಾಲನ್ನ ಈ ಹುಟ್ಟಿನಿಂದ 6 ತಿಂಗಳವರೆಗೂ ಮಸ್ಟ್ ಕುಡಿಸಬೇಕು, ಅಂದ್ರೆ ಖಂಡಿತವಾಗಿ ಕುಡಿಸಬೇಕು. ಅಲ್ಲಿ ತಾಯಿಯ ಆಹಾರ ಕ್ರಮ ಯಾವ ರೀತಿ ಇರಬೇಕು ಸರ್? ತಾಯಿ ನೋಡ್ರಿ, ತಾಯಿ ಇಮಿಡಿಯೇಟ್ ಆದ್ಮೇಲೆ ಅವರು ಎಲ್ಲ ಇದು ಮಾಡ್ಬೋದು, ಊಟ ಮಾಡ್ಬೋದು, ಅದಕ್ಕೇನು ರಿಸ್ಟ್ರಿಕ್ಷನ್ ಇರಲ್ಲ, ನೀರು ಕುಡಿಬೋದು. ಒಬ್ಬರು ಅಂತಾರೆ ತಾಯಿ ನೀರು ಕುಡಿದ್ರೆ ಮಗು ಗ್ಯಾಸ್ ಪ್ರಾಬ್ಲಮ್ ಆಗುತ್ತೆ, ಸೊ ಅದನ್ನೆಲ್ಲ ಏನೇ ಇರಲ್ಲ, ತಾಯಿ ಹಾಲು ತಾಯಿ ಎಲ್ಲ ಊಟ ಮಾಡ್ಬೋದು. ಅವರು ಆಹಾರ ಪದ್ಧತಿ ಏನಿರುತ್ತಲ್ಲ ಅದನ್ನು ಅವರು ಅನುಸರಿಸ್ಬೋದು. ಸರ್, ಇವಾಗ ಒಂದು ಕರೆ ಇದೆ, ಕರೆ ತಗೊಳ್ಳೋಣ. ಓಕೆ ಓಕೆ. ಹಲೋ, ಆಕಾಶವಾಣಿ ವಿಜಯಪುರ ಹೇಳಿ. ಹಾಗೂ ನಮಸ್ತೆ ಸರ್. ನಮಸ್ತೆ ಮೇಡಮ್, ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಸರ್ ವಿಜಯಪುರಿಂದ. ತಮ್ಮ ಹೆಸರು ಮೇಡಮ್? ವೀಣಾ ಅಂತ. ವೀಣಾ ಅವರು ವಿಜಯಪುರದಿಂದ. ಮೇಡಮ್, ಇವತ್ತು ರಾಷ್ಟ್ರೀಯ ಸ್ತನ್ಯಪಾನ ಸಪ್ತಾಹ ಕುರಿತು ಡಾಕ್ಟರ್ನೊಂದಿಗೆ ಮಾತಾಡ್ತಾ ಇದ್ದೀವಿ. ತಮ್ಮ ಪ್ರಶ್ನೆ ಏನಿದ್ರು ನೇರವಾಗಿ ಡಾಕ್ಟರ್ ಕೇಳ್ಬೋದು. ಅಂದ್ರೆ ಡಾಕ್ಟರ್ ಅಂದ್ರಲ್ಲ ಸರ್, ಇದು 6 ತಿಂಗಳ ತನಕ ಹಾಲೆ ಕುಡಿಸ್ಬೇಕು ಅಂತಂದ್ರಲ್ಲ, ಹೌದು, ಕೆಲವ್ರಿಗೆ 3 ತಿಂಗಳ ಆದ್ಮೇಲೆ ಹಾಲು ಕಮ್ಮಿ ಆಗುತ್ತೆ. ಆಗ ಈ ಸಿಲ್ಲಾಕ್ಸ್ ಮತ್ತ ರಾಗಿ ಗಂಜಿ ಆಗ್ಲಿ ಅಂಗಿ ಗಂಜಿ ಆಗ್ಲಿ ಕೊಡ್ತಿರ್ತಾರಲ್ಲ, ಅದು ಕೊಡ್ಬೇಕಾ ಕೊಡ್ಬಾರ್ದು ಸರ್? ಅದು ಕೊಡ್ಬಾರ್ದಮ್ಮ, ಕೊಡ್ಬಾರ್ದು. ಖಂಡಿತವಾಗಿ 6 ತಿಂಗಳ ತನಕ ಎದೆ ಹಾಲೇ ಕೊಡಬೇಕು. ಅದು ಏನಂದ್ರೆ ಹಾಲು ಇರಲ್ಲ ಅಂತ ಇರಲ್ಲ, ಫಸ್ಟ್ 3 ತಿಂಗಳ ಬಂದಿದ್ರೆ ಹಾಲು ಅದು ಕಡಿಮೆ ಆಗಕ್ಕೆ ಶಕ್ಯನೇ ಇಲ್ಲ. ಅದು ಸೈಕಾಲಜಿ ಆಗಿ ನಮ್ಗೆ ಹಾಲು ಇಲ್ಲ ಅಂತ ತಲೆಯಲ್ಲಿ ಬಂದರೆ ಅದು ಹಾರ್ಮೋನಲ್ ಚೇಂಜಸ್ ಆಗಿ ಹಾಲು ಉತ್ಪತ್ತಿ ಆಗಲ್ಲ ಅಷ್ಟೇ. ಈ ಫಸ್ಟ್ 3 ಮಂತ್ಸ್ ಬಂದಿದ್ರೆ ಅದು ಆಟೋಮೆಟಿಕ್ಲಿ ಕಂಟಿನ್ಯೂ ಆಗಿ ಬರುತ್ತೆ. ಹಂಗೆ ತಲೆಯಲ್ಲಿ ವಿಚಾರ ಮಾಡೋದ್ರಿಂದ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ನಮಗೆ ಹಾಲು ಬರಲ್ಲ ಅನ್ಕೊಂಡ್ರೆ ಹಾಲು ಬರುವುದಿಲ್ಲ. ಇಲ್ಲ ಇಲ್ಲ, ಅದು ತಪ್ಪು ಮಾಹಿತಿ. 6 ತಿಂಗಳ ಆದ್ಮೇಲೆ ಸ್ಟಾರ್ಟ್ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. 6 ತಿಂಗಳ ತನಕ ಈ ತಾಯಿ ಎದೆ ಹಾಲನ್ನೇ ಕೊಡ್ಬೇಕು. ಥ್ಯಾಂಕ್ ಯು ಮೇಡಮ್ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ. ಸರ್, ಇವಾಗ ತಾಯಿಯ ಆಹಾರದ ಕ್ರಮ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಇವಾಗ ಒಂದು ನಮ್ಮ ಕಡೆ ಏನಂತಾರಂದ್ರೆ, ತಾಯಿ ಏನು ತಿಂತಾಳೋ ಅಂದ್ರೆ ತಾಯಿ ಏನಾದರೂ ತಿಂದ್ರೆ ಅದು ಮಗುವಿನ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ತಾಯಿ ಶೀತಯುಕ್ತ ಆಹಾರ ತಿಂದ್ರೆ ಮಗುವಿಗೆ ನೆಗಡಿ ಬರುತ್ತಂತಾರ, ತಾಯಿ ಏನಾದರೂ ಕರ್ದ ಐಟಮ್ ತಿಂದ್ರೆ ಮಗುವಿಗೆ ಕೆಮ್ಮ ಬರುತ್ತಂತಾರ, ಈ ರಿಲೇಟೆಡ್ ಏನು ನಿಜ ಅಂತೀರ ಸರ್? ಇಲ್ಲ ಇಲ್ಲ, ಅದಕ್ಕೇನಿಲ್ಲ, ಅದು ಏನು ಮಗುವಿನ ಮೇಲೆ ಏನು ಎಫೆಕ್ಟ್ ಆಗಲ್ಲ. ಅವ್ರು ಏನೇನು ಊಟ ನ್ಯೂಟ್ರಿಷಿಯಸ್ ಫುಡ್ ಏನು ಮಾಡ್ತಾರಲ್ಲ ಅದು ಮಾಡೋದ್ರಿಂದ ಮಗುವಿಗೆ ಏನೂ ಇಲ್ಲ. ಒಬ್ಬೊಬ್ರು ಅಂತಾರೆ ಅದನ್ನ ತಿಂದ್ರೆ ನಮ್ಮ ಮಗುಗೆ ಜಾಂಡಿಸ್ ಅಂತ ಹೇಳ್ತೀವಿ, ನ್ಯೂ ಬಾರ್ನ್ ಅಲ್ಲಿ ಹಳದಿ ಆಗುತ್ತೆ ಮೈ ಅಂತ, ಅದಕ್ಕೆ ನಾವು ಕಾಮಾಲೆ ರೋಗ ಅಂತ ಹೇಳ್ತೀವಿ. ಅಂತವೇನಾದ್ರೂ ಆಗೋ ಚಾನ್ಸ್ ಇರುತ್ತ ಅಂತ ಕೇಳ್ತಾರೆ. ಅದಕ್ಕೆ ಫುಡ್ಗೆ ಮತ್ತು ಇದು ಕಾಮಾಲೆ ಏನು ಇದು ಇರಲ್ಲ ರಿಲೇಷನ್. ಇವಾಗ ಹುಟ್ಟತಾ ಇರ್ತ ನವಜಾತ ಶಿಶುಗಳಿಗೆ ಈ ಕಾಮಾಲೆ ಅನ್ನೋದು ತುಂಬಾ ಕಾಡ್ತಾ ಇದೆ, ತುಂಬಾ ಕಾಮನ್ ಆಗಿಬಿಟ್ಟಿದೆ ಅಂತ ಹೇಳ್ಬೋದು. ಈ ಇಂತ ಕಾಮಾಲೆ ಬಂದಿರತಂತ ಮಕ್ಕಳಿಗೂ ಕೂಡ ಎದೆ ಹಾಲನ್ನ ತಾಯಿ ಕುಡಿಸಬಹುದು. ಹಾ ಹಾ, ಖಂಡಿತವಾಗಿ. ನೀವು ಎದೆ ಹಾಲು ಕಡಿಮೆ ಕುಡಿಸುವುದರಿಂದ ಅದು ಎಂಟ್ರೋಹೆಪಾಟಿಕ್ ಸರ್ಕ್ಯುಲೇಷನ್ ಅಂತ ಹೇಳ್ತೀವಿ, ಅದು ಜಾಸ್ತಿ ಆಗಿ ಜಾಂಡಿಸ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೆ ನೀವು ಮಗುಗೆ ಎಷ್ಟು ಹಾಲು ಜಾಸ್ತಿ ಕುಡಿಸ್ತಿರಲ್ಲ ಅಷ್ಟು ನಾವು ಅವಾಯ್ಡ್ ಮಾಡ್ಬೋದು, ಅಂದ್ರೆ ಇದು ಕಾಮಾಲೆ ಬರೋದು ಕಡಿಮೆ ಚಾನ್ಸ್ ಇರುತ್ತೆ. ಅಂದ್ರೆ ತಾಯಿಗೆ ಏನು ಡೆಲಿವರಿ ಆದ ನಂತರ ಇರುತ್ತಲ್ಲ ಹಾಲು, ಅದೇ ಹಾಲು ಲಾಸ್ಟ್ ಅಪ್ ಟು 1 ಇಯರ್ 2 ಇಯರ್ ವರೆಗೂ ಕುಡಿಸ್ತಾರೆ ಅಂತ ಹೇಳಿದ್ರಿ, ಈ ಗುಣಮಟ್ಟನೆ ಅಲ್ಲೂ ಇರುತ್ತೆ ಸರ್? ಅಂದ್ರೆ ಪ್ರಮಾಣ ಕಡಿಮೆ ಆಗುತ್ತೆ ಅಷ್ಟೇ. ಈಗ ನಾವು ಹೇಳ್ತೀವಿ ಫಸ್ಟ್ 6 ಮಂತ್ಸ್ ಅಲ್ಲಿ ತಾಯಿಯ ಹಾಲು ಉತ್ಪಾದನೆ ಜಾಸ್ತಿ ಇರುತ್ತೆ, ಗುಣಮಟ್ಟನೂ ಚೆನ್ನಾಗಿರುತ್ತೆ. ಹಂಗ್ ಚೆನ್ನಾಗಿರೋದಲ್ಲ, ಕ್ವಾಂಟಿಟಿ ಅಂತ. ಕ್ವಾಂಟಿಟಿ ಈ ಫಸ್ಟ್ ಇದು 6 ಮಂತ್ಸ್ ಅಲ್ಲಿ ಅರೌಂಡ್ 1,000-1,500 ml ಪ್ರೊಡಕ್ಷನ್ ಆಗ್ಬೋದು. ನೆಕ್ಸ್ಟ್ ಅರೌಂಡ್ 6 ಮಂತ್ಸ್ ಟು 1 ಇಯರ್ ಸ್ವಲ್ಪ ಕಡಿಮೆ ಆಗುತ್ತೆ, ಪ್ರಮಾಣ ಸ್ವಲ್ಪ ಕಡಿಮೆ ಆಗುತ್ತೆ. ಬಟ್ ಅದು ಏನು ಎಫೆಕ್ಟ್ ಆಗಲ್ಲ, ಯಾಕಂದರೆ ನಾವು ಅದ್ರ ಜೊತೆ ನಾವು ಏನು ಮಾಡ್ತೀವಿ ಕಾಂಪ್ಲಿಮೆಂಟ್ರಿ ಫೀಡಿಂಗು ಸ್ಟಾರ್ಟ್ ಮಾಡಿರ್ತೀವಿ. ಸೊ ಅದು ಇದು ಆಗುತ್ತೆ, ಅಂದರೆ ಬೇರೆ ಪೌಷ್ಟಿಕ ಆಹಾರ ಒಂಥರ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ಕೊಂಡು ಹೋಗ್ತೀವಿ. ಹೌದು ಹೌದು. ಸರಿ ಸರ್, ಇವಾಗ ಈ ಪ್ರಸ್ತುತ ಸಂದರ್ಭದಲ್ಲಿ ಅಂದರೆ ಕೋವಿಡ್ ಸಂದರ್ಭದಲ್ಲಿ ಈ ಕೊರೋನಾ ಸಂದರ್ಭದಲ್ಲಿ ತಾಯಿಗೆ ಒಂದು ವೇಳೆ ಪಾಸಿಟಿವ್ ಬಂದರೆ ಅಂಥ ತಾಯಿ ಮಗುವಿಗೆ ಬ್ರೀಸ್ಟ್ ಫೀಡಿಂಗ್ ಮಾಡ್ಬೋದಾ? ಹೌದು, ಅದು ರಿಸರ್ಚ್ ಹೇಳುತ್ತೆ, ನಮ್ದು WHO ಅಂತ ಇರುತ್ತೆ. ಅದು ಏನು ಹೇಳುತ್ತೆ ಅಂದರೆ ತಾಯಿ ಪಾಸಿಟಿವ್ ಇದ್ರೂ ಕೂಡ ಮಗುಗೆ ಎದೆ ಹಾಲು ಉಣಿಸ್ಬೋದು. ಬಟ್ ಏನು ಮಾಡಬೇಕಂದ್ರೆ ಫ್ರೀಕ್ವೆಂಟ್ ಆಗಿ ಹ್ಯಾಂಡ್ ವಾಶ್ ಮಾಡಬೇಕು ಬಿಫೋರ್ ಫೀಡಿಂಗ್. ಈ ತಾಯಿ ಮಗುಗೆ ಹಾಲು ಕುಡಿಸ್ಬೇಕಾದ ಟೈಮಲ್ಲಿ ತಾಯಿ ಹ್ಯಾಂಡ್ ವಾಶ್ ಪ್ರಾಪರ್ ಆಗಿ ಹ್ಯಾಂಡ್ ವಾಶ್ ಮಾಡಬೇಕು, ಮತ್ತು ಮಾಸ್ಕ್ ಹಾಕೊಂಡಿರ್ಬೇಕು ತಾಯಿ, ತಾಯಿ ಮಾಸ್ಕ್ ಹಾಕೊಂಡಿರ್ಬೇಕು, ಮತ್ತು ಹ್ಯಾಂಡ್ ವಾಶ್ ಮಾಡಬೇಕು. ಕೊಡ್ಬೋದು, ಅದೇನು ಏನು ಕಾಂಟ್ರಾಇಂಡಿಕೇಶನ್ ಇಲ್ಲ. ಸೊ ನೀವು ಎದೆ ಹಾಲು ಕೊಡ್ಬೋದು. ಅಂದರೆ ಇವಾಗ ತಾಯಿ ಪಾಸಿಟಿವ್ ಬಂದರೆ ಮಗುವಿಗೂ ಕೂಡ ಪಾಸಿಟಿವ್ ಬರುತ್ತಾ ಅಲ್ಲ, ಬರ್ಬೋದಾ, ಬರದೇ ಇರ್ಬೋದಾ? ಇಲ್ಲ ಇಲ್ಲ, ಚಾನ್ಸಸ್ ಆರ್ ವೆರಿ ಲೆಸ್, ಮಿನಿಮಲ್ ಅಂತ ಹೇಳ್ಬೋದು. ಕೊರೋನಾ ಸಾಮಾನ್ಯ ಲಕ್ಷಣ ಏನಪ್ಪಾ ಅಂತಂದ್ರೆ ಮುಟ್ಟಿದ್ರೆ ಬರುತ್ತೆ, ಏನು ಕಣಗಳಿಂದ ಬರುತ್ತೆ. ಅದಕ್ಕೆ ನಾವು ಏನು ಹೇಳ್ತೀವಿ, ತಾಯಿ ಯಾವಾಗಲೂ ಮಾಸ್ಕ್ ಅನ್ನು ಹಾಕೊಂಡಿರ್ಬೇಕು. ಮಾಸ್ಕ್ ವೇರ್ ಮಾಡಿದ್ರೆ ಆ ಡ್ರಾಪ್ಲೆಟ್ ಇನ್ಫೆಕ್ಷನ್ ಕಡಿಮೆ ಆಗುತ್ತೆ. ಕೇವಲ ಬಾಯಿಯಿಂದ ಮಾತ್ರ ಹರಡುತ್ತಂತೆ? ಮೇನ್ ರೂಟ್ ಆಫ್ ಇನ್ಫೆಕ್ಷನ್ ಈಸ್ ನೋಸು, ಕೆಮ್ಮದ್ರೆ, ಸೀನದ್ರೆ, ಅದ್ರ ಥ್ರೂ ಅದನ್ನು ಅವಾಯ್ಡ್ ಮಾಡಬೇಕು. ಈ ಕೈಯಿಂದ ಬರ್ಬೋದು, ಅದಕ್ಕೆ ನಾವು ಬಿಫೋರ್ ಫೀಡಿಂಗು ಹ್ಯಾಂಡ್ ವಾಶ್ ಮಾಡಬೇಕು. ಹ್ಯಾಂಡ್ ವಾಶು ಮತ್ತು ಮಾಸ್ಕ್ ಕಂಪಲ್ಸರಿ ಫೀಡಿಂಗ್ ಮಾಡಬೇಕಾದ್ರೆ ಮಾಡಿದ್ರೆ ಆಲ್ಮೋಸ್ಟ್ ನಾವು ಅವಾಯ್ಡ್ ಮಾಡ್ಬೋದು ಕೋವಿಡ್. ಅದಕ್ಕೆ ನಾವು ಈಗ ಎಷ್ಟೋ ಒಂದು ಬೇಬಿ ಇದ್ದು ನಮ್ಮಲ್ಲಿ, BLDಯಲ್ಲಿ ಸುಮಾರಾಗಿ ಒಂದು 50-70 ಬೇಬಿ ಇದ್ದು ತಾಯಿ ಪಾಸಿಟಿವ್ ಬೇಬಿ. ಅವಕ್ಕೆ ಅಷ್ಟೇ ತಾಯಿ ಜೊತೆ ಕೂಡಿಸಿ ಮಾಡಿದ್ದೀವಿ ನಾವೆಲ್ಲ, ಏನು ಸಪ್ರೇಟ್ ಇದು ಮಾಡಿ ಅದನ್ನೆಲ್ಲ. ಒಂದು ವೇಳೆ ಹಂಗೆ ಏನಾದರೂ ಸಿವಿಯರ್ ಇದ್ದರೆ, ಹಂಗೆ ಭಾಳ ಆಕ್ಸಿಜನ್ ಮೇಲೆ ಹಂಗಿದ್ರೆ, ಅವಾಗ ಯಾರಾದರೂ ಅವರು ಬೈಸ್ಟ್ಯಾಂಡರ್ಸ್ ಅಟೆಂಡರ್ಸ್ ಅಂತ ಹೇಳ್ತೀವಿ, ಅವರು ಅಜ್ಜಿ ಅಂಥವ್ರಿ, ಅವ್ರಿಗೆ ಕೊಟ್ಟು ಹಾಲು ತೆಗೆದು ಸ್ಪೂನ್ ಮಾಡೋಕ್ಕೆ ಹೇಳ್ತೀವಿ. ಅಂದ್ರೆ ಈ ಕೋವಿಡ್ ಸಂದರ್ಭದಲ್ಲಿ ಕಠಿಣ ಪರಿಸ್ಥಿತಿಗಳಂತ ನಾವು ಹೇಳ್ತೀವಿ, ಹೆಂಗಂದ್ರೆ ಇದು ಎಲ್ಲೋ ಜಗತ್ತಿಗೆ ಕಠಿಣ ಪರಿಸ್ಥಿತಿ. ಇಂಥ ಸಂದರ್ಭದಲ್ಲಿ ತಾಯಿ ಆಗೋದು ಒಂದು ಅವರಿಗೆ ಒಂದು ಸ್ಪೆಷಲ್ ಮೂಮೆಂಟ್ ಇರುತ್ತೆ. ಇಂಥ ಸಂದರ್ಭದಲ್ಲಿ ಕೆಲವು ತಾಯಿ ಪಾಸಿಟಿವ್ ಇದ್ದು, ತಾಯಿ ಸಿವಿಯರ್ ಇದ್ದು, ಮಗು ತಾಯಿಯನ್ನ ತಾಯಿ ಹತ್ರ ಕರ್ಕೊಂಡು ಹೋಗಕ್ ಆಗದೆ ಇರೋ ಪರಿಸ್ಥಿತಿ ಇದ್ರೆ ಇಂಥ ಸಂದರ್ಭಗಳನ್ನ ಇಲ್ಲಿ BLDಯಲ್ಲಿ ಏನಾದ್ರೂ ನೋಡಿದ್ವಿ? ಸುಮಾರು ಕೇಸ್ ಅಲ್ಲಿ ಫಸ್ಟ್ ಇನಿಷಿಯಲಿ ವೆಂಟಿಲೇಟರ್ ಮೇಗಿದ್ರು ತಾಯಿ ಎಲ್ಲ. ಸೊ ಒಂದ್ ಅರೌಂಡ್ 7-10 days ತನಕ ಅದು ಆದ್ಮೇಲೆ ತಾಯಿ ಹೊರಗಡೆ ಬಂದರು, ವೆಂಟಿಲೇಟರ್ನಿಂದ ಹೊರಗಡೆ ಬಂದರು. ಬಂದು ನಾವು ಮತ್ತೆ RT-PCR ಟೆಸ್ಟ್ ಅವೆಲ್ಲ ಮಾಡಿಸ್ತೀವಿ, ಅದೆಲ್ಲ 14 days ಆದಮೇಲೆ ನೆಗೆಟಿವ್ ಬರುತ್ತೆ. ಅಂಥ ಟೈಮಲ್ಲಿ ತಾಯಿ ಎಲ್ಲ ನಾರ್ಮಲ್ ಆದಮೇಲೆ ನಾವು ಬ್ರೆಸ್ಟ್ ಫೀಡಿಂಗ್ ಅಂಥ ಕಂಡೀಷನ್ನು ನೋಡಿದ್ದೀವಿ, ಮಾಡಿದ್ದೀವಿ, ಅಂಥವೂ ಸಕ್ಸಸ್ ಆಗಿದೆ. ಇವಾಗ ಅಂದ್ರೆ ಮಗುವಿಗೆ RT-PCR ಮಾಡ್ತೀರಾ ಸರ್? ಹಾ, ಅದನ್ನು ಮಾಡ್ತೀವಿ. ಮಗು ಜನನ ಆದ್ಮೇಲೆ 2nd day ಯೂಶುವಲಿ ಮಾಡ್ತೀವಿ, 2nd-3rd days. ಮತ್ತೆ ಅದು ಪಾಸಿಟಿವ್ ಬಂದ್ರೆ ಅದು ಟ್ರೀಟ್ಮೆಂಟ್ ಅವೆಲ್ಲ ಬೇರೆ ಇರುತ್ತೆ. ಅಂದ್ರೆ ಇವಾಗ ಈ ಕೋವಿಡ್ ಬಂದವ್ರಿಗೆ ಯಾರು ಸಮೀಪ ಕೂಡ ಹೋಗಿ ಮುಟ್ಟೋದಿಲ್ಲ. ಇವಾಗ ಪ್ರವಾಸನ ಆದ ಸಂದರ್ಭದಲ್ಲಿ ಅಲ್ಲಿ ಅವ್ರ ಅಟೆಂಡರ್ ಯಾರು ಇರ್ತಾರಲ್ಲ, ಅವ್ರೇನ್ ಬಂದು ಮುಟ್ತಿದ್ರು ಅಥವಾ ಪೂರ್ತಿ ಸಿಬ್ಬಂದಿ ಮೇಲೆ ಬಿಟ್ಬಿಡ್ತಿದ್ರು? ಇಲ್ಲ, ನಾವೇ ಕೇರ್ ಮಾಡ್ತಿದ್ದೆವು. ನಾವು ಸಪರೇಟ್ ಒಂದು ಐಸೋಲೇಷನ್ ರೂಮ್ ಅಂತ ಮಾಡಿರ್ತೀವಿ NICU ಅಲ್ಲಿ. ಸೊ ಅದರಲ್ಲಿ ನಾವು ಬೇಬಿನ ಒಂದ್ ಕಡೆ ಇದು ಮಾಡಿ ನಾವ್ದೆಲ್ಲ ನಮ್ದು ಇದು ಇರುತ್ತೆ, ಡ್ರೆಸ್ ಇರುತ್ತೆ. ಸೊ ನರ್ಸಿಂಗ್ ಕೇರು ನಮ್ದು, ಅದು ಸಪರೇಟ್ ಇರುತ್ತೆ. ಸೊ ಅದರಲ್ಲಿ ಯಾರು ಹಿಂಗ್ ಬಂದು ಇದು ಮಾಡುದು ಏನಿರಲ್ಲ. ಅಂದ್ರೆ BLDಯಲ್ಲಿ ಕೂಡ ಕೋವಿಡ್ ಬಂದಂತ ತಾಯಿ ಮತ್ತು ಮಕ್ಕಳಿಗೆ ಸಪರೇಟ್ ಯೂನಿಟ್ ಇದೆ. ಈಗ ಇವನ್ ನಾವು ಏನಂದ್ರೆ ಈಗ ಕೋವಿಡ್ ಟೈಮಲ್ಲಿ ಈಗ ಮಕ್ಕಳಲ್ಲಿ ಜಾಸ್ತಿ ಬರುತ್ತೆ ಅಂತ ಹೇಳಿ ಇದೆ ಕೋವಿಡ್ ಮಕ್ಕಳಲ್ಲಿ, ಯಾಕಂದ್ರೆ ಇಮ್ಯುನೈಸೇಷನ್ ಸ್ಟೇಟಸ್ ಇಲ್ಲ. ಸೊ ಅದಕ್ಕಾಗಿ ನಾವು ಹಾಸ್ಪಿಟಲಲ್ಲಿ ಅರೌಂಡ್ 120 beds ಕ್ರಿಯೇಟ್ ಮಾಡಿದೀವಿ ಫಾರ್ ಕೋವಿಡ್, ಫಾರ್ ಓನ್ಲಿ ಫಾರ್ ಪಿಡಿಯಾಟ್ರಿಕ್ ಏಜ್ ಗ್ರೂಪ್. ಅಂದ್ರೆ ಇವಾಗ ನೀವು ಹೇಳಿದಕ್ಕೋಸ್ಕರ ನಾವು ಒಂದು ಕ್ವಶನ್ ಕೇಳ್ತಾ ಇದ್ದೀನಿ. ಅಂದ್ರೆ ಇವಾಗ ಮಕ್ಕಳಲ್ಲಿ ಕೋವಿಡ್ ಮುಂಬರುವ ದಿನಗಳಲ್ಲಿ ಬರಬಹುದು ಅಂತ ಹೇಳ್ತಾರೆ, ಅದಕ್ಕೆ ಏನಾದ್ರೂ ಏಜ್ ಲಿಮಿಟ್ ಇದೆನಾ, ಅಥವಾ ಮಕ್ಕಳಂದ್ರೆ ಇವಾಗ ಹುಟ್ಟಿದ ಮಗು ಹಿಡ್ಕೊಂಡು ಅಪ್ ಟು 16 14 ಹುಟ್ಟಿದ ಮಗು ಹಿಡ್ಕೊಂಡು ಅಪ್ ಟು 18 ಇಯರ್ಸ್ ಅಂತ 18 ಇಯರ್ಸ್ ಒಳಗೆ 18 ಇಯರ್ಸ್ ಅಲ್ಲಿ ಚಾನ್ಸಸ್ ಆರ್ ವೆರಿ ಹೈ. ಸೊ ಅಂತ ಮಕ್ಕಳಲ್ಲಿ ಏನ್ ಮಾಡ್ತೀವಿ ನಾವು, ಎಲ್ಲ ಸಪರೇಟ್ ವಾರ್ಡ್ಸ್ ಎಲ್ಲ ಮಾಡಿದೀವಿ, ಅದರ ರಿಲೇಟೆಡ್ ಎಲ್ಲ ಆಕ್ಸಿಜನ್ ಬೆಡ್ಸ್ ಮತ್ತೆ ವೆಂಟಿಲೇಟರ್ಸ್ ಎಚ್ ಎಫ್ ಎನ್ಸಿ ಅಂತ ಎಲ್ಲ ಅವೈಲೇಬಿಲಿಟಿನೂ ಮಾಡಿದೀವಿ ಬಿಲ್ಡ್. ಇವಾಗ ನವಜಾತ ಶಿಶುಗಳಿಗೆ ಕೋವಿಡ್ ಬಂದಿದೆ ಅಂತ ಅನ್ಕೊಂಡ್ರೆ ಅವು ರಿಕವರ್ ಎಲ್ಲ ಏನ್ ಟೈಮ್ ತಗೊಳ್ತಾರ? ಯೂಶ್ವಲಿ ಹೆಂಗಂದ್ರೆ ಮೈಲ್ಡ್ ಸಿಂಪ್ಟಮ್ಸ್ ಇರ್ತವೆ, ಲೈಕ್ ಬ್ರೆತ್ಲೆಸ್ನೆಸ್, ಮೈಲ್ಡ್ ಟೆಕಿಪ್ನಿಯ ಇರುತ್ತೆ. ಯೂಶ್ವಲಿ ಅರೌಂಡ್ ನಾವು 5 ಡೇಸ್ 6 ಡೇಸ್ ಆಕ್ಸಿಜನ್ ಕೊಡ್ತೀವಿ. ಅದು ಸಿವಿಆರ್ಟಿ ನೋಡ್ತೀವಿ ನಾವು, ಡಿ ಡೈಮರ್ ಅಂತ ಹೇಳಿ ಮಾಡ್ತೀವಿ, ಸಿ ಆರ್ ಪಿ ಅಂತ ಹೇಳಿ ಅವೆಲ್ಲ ಟೆಸ್ಟ್ ಇರ್ತವೆ. ಅದು ರಿಲೇಟೆಡ್ ನೋಡಿ ಐ ವಿ ಐ ಜಿ ಅಂತ